ಸಪೋಸ್ 29ನೇ ವಯಸ್ಸಿಗೆ ಎಂಟ್ರಿ ಆದರೆ 100 ರೂಪಾಯಿ ಚಾರ್ಜ್ ಮಾಡ್ತೀವಿ, 40 ವಯಸ್ಸಲ್ಲಿ ಎಂಟ್ರಿ ಆದರೆ 200 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ಇವರು ಯಾವುದೇ ಏಜಲ್ಲಿ ಎಂಟ್ರಿ ಆಗಿ ಪ್ರೀಮಿಯಂ ಕಂಟಿನ್ಯೂಸ್ ಆಗಿ ಕಟ್ಕೊತ ಹೋದರೆ ಅವರು 60 ವಯಸ್ಸು ನಂತರ ಅವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಅವ್ರ ಅಕೌಂಟಿಗೆ ಆಟೋಮೆಟಿಕ್ ಆಗಿ ಕ್ರೆಡಿಟ್ ಹಾಕೋತಾ ಹೋಗುತ್ತೆ. ಒಬ್ಬ ದುಡಿಯುವ ಕಾರ್ಮಿಕರಿಗೆ ಅವರ ಸಂಧ್ಯಾಕಾಲ ಸುರಕ್ಷಿತವಾಗಿರಬೇಕಂತ ಶ್ರಮಯೋಗಿ ಮಾನ್ಧನ್ ಯೋಜನೆ ಮಾಡಿದ್ದಾರೆ. ಅಂದ್ರೆ 18-40 ವರ್ಷದ ಒಳಗಿನವರು ಯಾವಾಗ ಬೇಕಾದಾಗ ಎಂಟ್ರಿ ಆಗಬಹುದು ಈ ಯೋಜನೆಗೆ? ಹೌದು ಸರ್. ಕಡಿಮೆ ಅಂದ್ರೆ 18 ಆಗಿರ್ಬೇಕು, ಜಾಸ್ತಿ ನಲವತ್ತರೊಳಗೆ ಇರ್ಬೇಕು ಸರ್. ಈಗ ನಜೀಮ್ ಅವರು ಒಬ್ಬ ಒಂದು ನೋಂದಣಿಯನ್ನ ಮಾಡ್ಕೋತಾನೆ, ಸಂಘಟಿತ ಕಾರ್ಮಿಕ ನೋಂದಣಿಯನ್ನ ಮಾಡ್ಕೊಂಡಾಗ ಒಂದು 10 ವರ್ಷವರೆಗೆ ಕಟ್ತಾನೆ. ಉದಾಹರಣೆ ಅಂತಂದ್ರೆ ಒಂದು 18 ಆಗಿದೆ ಅಂತ ತಿಳ್ಕೊಳ್ಳೋಣ, 10 ವರ್ಷ ಕಟ್ತಾನೆ. 10 ವರ್ಷ ಆದ್ಮೇಲೆ ಏನೋ ಅವಾಗ ಹಣ ಅಕಸ್ಮಾತ್ ಕಟ್ಲಿಕ್ಕೆ ಆಗೋದಿಲ್ಲ, ಅಥವಾ ಅವ್ನು ಏನೋ ಸಮಸ್ಯೆಗಳು ಬರ್ತವೆ, ಬಿಟ್ಬಿಡ್ತಾನೆ, ಹೇಗೆ ಅಥವಾ ಅವ ನಿಧನ ಆಗ್ತಾನೆ, ಅಂತ ಸಂದರ್ಭದಲ್ಲಿ ಹೇಗಿದು? ಸರ್, ಇವಾಗ ನೋಂದಣಿ ಯಾರು ಮಾಡ್ಕೊಂಡಿರ್ತಾರಲ್ಲ ಈ ಫಲಾನುಭವಿ, ಸೊ ಅವರಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಅವರು ಅದನ್ನ ವಿಡ್ರಾ ಮಾಡ್ಕೋಬಹುದು. ಸೊ ವಿಡ್ರಾ ಮಾಡಿದ ದಿನ ಏನದು ರೇಟ್ ಆಫ್ ಇಂಟ್ರೆಸ್ಟ್ ಆಸ್ ಪರ್ ಗವರ್ಮೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ, ಆ ರೇಟ್ ಆಫ್ ಇಂಟ್ರೆಸ್ಟ್ಗೆ ರಿಟರ್ನ್ ಅಮೌಂಟ್ ಜಮಾ ಆಗಿರುತ್ತಲ್ಲ, ಆ ಅಮೌಂಟ್ಗೆ ಆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವರಿಗೆ ರಿಟರ್ನ್ ಮಾಡಲಾಗುತ್ತದೆ. ಆಮೇಲೆ ಇನ್ ಕೇಸ್ ಡೆತ್ ಆದ್ರೆ, ಓಕೆ, ಯಾರು ಆ ಫಲಾನುಭವಿ ಏನಾದರೂ ತೀರೋದ್ರೆ, ಸೊ ಅವರ ನಾಮಿನಿ ಏನು ಕೊಟ್ಟಿರ್ತಾರೆ, ಸೊ ಆ ನಾಮಿನಿಗೆ ಆ ಅಮೌಂಟು ಪೂರ್ಣ ಮೊತ್ತ ಅವರು ತಗೋಬಹುದು, ಇಲ್ಲ ಅಂತಂದ್ರೆ ಆ ಸ್ಕೀಮ್ನ ಅವರು ಮುಂದೆ ಒರಿಸಬಹುದು. ಅಂದ್ರೆ ಅವರ ಈಗ ನೋಂದಣಿ ಮಾಡ್ಕೊಳ್ಳಾಗ ಅವರಿಗೆ ನಾಮಿನೇಷನ್ ಕೊಡಬೇಕಾಗತ್ತೆ. ಹೌದು, ನಾಮಿನಿ ಕೊಡಬೇಕಾಗುತ್ತೆ. ಮುಂದೆ ನಾಮಿನಿ ಇದ್ದವರು ಅಂದ್ರೆ ಮುಂದುವರಿಸ್ಕೋಬಹುದು. ಮುಂದುವರಿಸ್ಕೋಬಹುದು. ಹೇಗೆ ಇದು ಪ್ರತಿ ತಿಂಗಳು ದುಡ್ಡು ಅವ್ರ ಅಕೌಂಟ್ ಇಂದ ಕಟ್ ಆಗ್ತಿರತ್ತೆ, ಅವ್ರಿಗೆ ಏನಾದರೂ ಒಂದು ಕಾಗದ ಅಥವಾ ಅವ್ರಿಗೆ ಏನಾದರೂ ಆಧಾರಗಳು, ನಂದು ಕಟ್ ಆಗ್ತಾ ಇದೆ, ನಂದು ರನ್ನಿಂಗ್ ಆಗ್ತಾ ಇದೆ ಪರವಾಗಿಲ್ಲ ಅಂತಕ್ಕಂಥದ್ದು, ಅವ್ರಿಗೆ ಮೆಸೇಜ್ಗಳು ಹೇಗೆ ಅವ್ರಿಗೆ ಗೊತ್ತಾಗತ್ತೆ? ಸರ್, ಇವಾಗ ಅದರಲ್ಲಿ ನೀವು ನೋಂದಣಿ ಮಾಡುವಾಗ ಪ್ರತಿ ತಿಂಗಳ ಇದೆ, ಆಮೇಲೆ ಕ್ವಾರ್ಟರ್ಲಿ ಅಂತಿದೆ, ಅಂದ್ರೆ 3 ತಿಂಗಳಿಗೆ ಒಂದ್ಸಲ, ಆಮೇಲೆ 6 ತಿಂಗಳಿಗೆ ಒಂದ್ಸಲ, ಆಮೇಲೆ ವರ್ಷಕ್ಕೆ ಒಂದ್ಸಲ. ಸೊ ನೋಂದಣಿ ಮಾಡುವವರು ಏನಿದ್ದಾರೆ, ಸೊ ಅವರು ಅಮೌಂಟ್ ತಿಂಗಳ ಕಟ್ಬಹುದು, ಬೇಕಾದ್ರೆ 3 ತಿಂಗಳಿಗೆ ಒಂದ್ಸಲನು ಕಟ್ಬಹುದು, ಆಮೇಲೆ 6 ತಿಂಗಳ 1 ವರ್ಷಕ್ಕೂ ಕಟ್ಬಹುದು ಅವರು. ಸೊ ಅವ್ರ ಅಮೌಂಟ್ ಕಟ್ ಆಗಿದೆ ಅಂತೇಳಿ ಯಾವ ತರ ಗೊತ್ತಾಗುತ್ತೆ, ಅವ್ರ ಅಕೌಂಟ್ ಇಂದ ಡೆಬಿಟ್ ಆದಾಗ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸುತ್ತೆ ಯಾವ ಸ್ಕೀಮಿಗೆ ಹೋಗಿದೆ ಅಂತೇಳಿ, ಎಷ್ಟು ಅಮೌಂಟ್ ಕಟ್ ಆಗಿದೆ ಅಂತೇಳಿ ಅದ್ರ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ. ನೀವು ನೋಂದಣಿ ಆದ ತಕ್ಷಣ ಅವ್ರಿಗೆ ಏನಾದರೂ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಏನಾದರೂ ಒಂದು ಪ್ರೂಫ್ ಕಾರ್ಡ್ ಬರುತ್ತೆ ಸರ್ ಅವ್ರಿಗೆ, ಅವ್ರ ಹೆಸರಲ್ಲೇ ಒಂದು ನಂಬರ್ ಜನರೇಟ್ ಆಗುತ್ತೆ. ಸೊ ಇವಾಗ ಆಧಾರ್ ನಂಬರ್ ಜನರೇಟ್ ಆದಂಗೆ ಒಂದು ನೋಂದಣಿ ಮಾಡಿದಾಗ ಅವ್ರದೇ ಹೆಸರಲ್ಲಿ ಒಂದು ಕಾರ್ಡ್ ಒಂದು ನಂಬರ್ ಜನರೇಟ್ ಆಗುತ್ತೆ, ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತೇಳಿ ಒಂದು ಅವ್ರದ್ದು ಫೋಟೋ ಬಂದು ಒಂದು ಜನರೇಟ್ ಆಗುತ್ತೆ. ಮತ್ತೆ ವಿಶೇಷವಾಗಿ ಡಾಕ್ಟರ್ ದತ್ತಾತ್ರೇಯ ಅವರೇ, ಸರ್ ಪ್ರತಿ ತಿಂಗಳು ಅವ್ರ ಅಮೌಂಟ್ ಪೇ ಮಾಡಿದಾಗ ಅವರಿಗೆ SMS ರೂಪದಲ್ಲಿ ಮಿನಿ ಸ್ಟೇಟ್ಮೆಂಟ್ ಬರುತ್ತೆ ಸರ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ SMS ರೂಪದಲ್ಲಿ ಮಿನಿ ಸ್ಟೇಟ್ಮೆಂಟ್ ಬರುತ್ತೆ ಸರ್, ಅದನ್ನು ಅವ್ರ ಅಕೌಂಟಲ್ಲಿ ಸ್ಟೇಟ್ಮೆಂಟ್ ತಗೊಂಡು ರಿಫ್ಲೆಕ್ಟ್ ಆಗುತ್ತೆ ಸರ್. ಈಗ ಯಾರು ಕೆಲವೊಂದಿಷ್ಟು ಜನ ಇದಕ್ಕೆ ನಾನು ನೋಂದಣಿ ಮಾಡ್ಕೋಬೇಕು ಅಂತೇಳಿ ಆಸೆ ಪಟ್ಟಿರ್ತಾರೆ, ಅವರಿಗೆ ಎಲ್ಲೂ ಮಾಹಿತಿ ಇರೋದಿಲ್ಲ, ಯಾರನ್ನ ಸಂಪರ್ಕ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಹೇಗೆ ಅಸಂಘಟಿತ ಕಾರ್ಮಿಕರು ಎಲ್ಲಿ ಹೋಗಬೇಕು, ಯಾರನ್ನ ಕೇಳಬೇಕು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಲಾಭವನ್ನು ಪಡಿಬೇಕಾದ್ರೆ? ಸರ್, ಅವರು ಹತ್ತಿರದ ಕಾರ್ಮಿಕ ಇಲಾಖೆ ಕಚೇರಿಗಳಿಗೆ, LIC ಶಾಖಾ ಸಂಸ್ಥೆಗಳ ಕಚೇರಿಗೆ, ಆಮೇಲೆ EPF ಮತ್ತು ESI ಆಫೀಸಿಗೆ ಭೇಟಿ ಮಾಡಬಹುದು. ಆಮೇಲೆ ಅವರವ್ರು ಇರೋ ಹಳ್ಳಿಯಲ್ಲಿ ಹೋಬಳಿಯಲ್ಲಿ CSE ಸೆಂಟರ್ ಇದಾವೆ ಸರ್, ಆ CSE ಸೆಂಟರ್ಗೆ ಹೋಗಿ ಭೇಟಿ ಮಾಡಿದ್ರೆ ಅಲ್ಲಿ ಸ್ಕೀಮ್ ಬಗ್ಗೆ ಮಾಹಿತಿ ಕೊಡೋದಲ್ದೇನೆ ಅವರೇ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಸರ್. ನಜೀಮ್ ಅವರು ಸ್ವಲ್ಪ ಹೇಳ್ತೀರಿ ಯಾವ ರೀತಿ ಕಂತುಗಳನ್ನು ಕಟ್ಟಬೇಕಾಗತ್ತೆ, ಎಷ್ಟೆಷ್ಟು ವಯಸ್ಸಿಗೆ ಎಷ್ಟೆಷ್ಟು ಕಂತನ್ನು ಕಟ್ಟಬೇಕಾಗತ್ತೆ ಅಂತಕ್ಕಂಥದ್ದು? ಸರ್, ಇವಾಗ ನಾನು ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ಅವರು 18ನೇ ವಯಸ್ಸಿರುತ್ತೆ. ಸೊ 18 ವಯಸ್ಸಿಗೆ ಅವರಿಗೆ ಬರೋದು 55 ರೂಪಾಯಿ. ಸೊ ನೋಂದಣಿ ಏನು ಮಾಡ್ತಾರಲ್ಲ ಅವರು 55 ರೂಪಾಯಿ ಕೊಟ್ಟರೆ ಸಾಕು, ಯಾಕಂದರೆ ಮಿಕ್ಕಿದ 55 ರೂಪಾಯಿ ಏನಿದೆಯಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಕಟ್ತಾ ಇರುತ್ತೆ. ಸೊ ಟೋಟಲ್ ನಿಮ್ಮ ಏನು ಇನ್ಸ್ಟಾಲ್ಮೆಂಟ್ ಇದೆಯಲ್ಲ 110 ರೂಪಾಯಿ ನೀವು ಕಟ್ಟದಂಗೆ. ಸೊ 1ನೇ ಕಂತು ಏನಿದೆಯಲ್ಲ 110 ರೂಪಾಯಿ ನೀವು ಕಟ್ಟದಂಗೆ ಆಗುತ್ತೆ. ಸೊ ಒಂದು ನೀವು ಕಟ್ಟೋದು ಓನ್ಲಿ 55 ರೂಪಾಯಿ. ಸೊ ನಿಮ್ಮ ಜೊತೆ ನಾವು ಸೆಂಟ್ರಲ್ ಗೌರ್ಮೆಂಟ್ನು 55 ರೂಪಾಯಿ ಕಟ್ತಾ ಇದೆ. ಸೊ 110 ರೂಪಾಯಿ ಇದೇ ಇನ್ಸ್ಟಾಲ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಸೊ 18 ವಯಸ್ಸಿಗೆ 55 ರೂಪಾಯಿ, 19ಕ್ಕೆ 58 ರೂಪಾಯಿ, 20ಕ್ಕೆ 61 ರೂಪಾಯಿ, 21ನೇ ವಯಸ್ಸಿಗೆ 64 ರೂಪಾಯಿ, ಆಮೇಲೆ 22 ವಯಸ್ಸಿಗೆ 68 ರೂಪಾಯಿ, 23ನೇ ವಯಸ್ಸಿಗೆ 72 ರೂಪಾಯಿ, 24ನೇ ವಯಸ್ಸಿಗೆ 76 ರೂಪಾಯಿ, ಆಮೇಲೆ 25ವಯಸ್ಸಿಗೆ 80 ರೂಪಾಯಿ, 26ನೇ ವಯಸ್ಸಿಗೆ 85 ರೂಪಾಯಿ, 27ವಯಸ್ಸಿಗೆ 90 ರೂಪಾಯಿ, 28ನೇ ವಯಸ್ಸಿಗೆ 95 ರೂಪಾಯಿ, ಆಮೇಲೆ 29ವಯಸ್ಸಿಗೆ 100 ರೂಪಾಯಿ. ಆಮೇಲೆ ನಿಮಗೆ ಇದೇ ತರ 100 ರೂಪಾಯಿ ಅಂತಂದ್ರೆ ಇದು ಸಣ್ಣ ಅಮೌಂಟ್ ಇದೆ, ಅಂದ್ರೆ ನಾವು ಏನು ಈ ಅಮೌಂಟ್ ಏನು ಕೊಡ್ತಾ ಇದ್ರಲ್ಲ, ನೀವು ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಚಾ ಅಂಗಡಿಗೆ ಹೋದ್ರು ಈ ಅಮೌಂಟ್ ನಿಮ್ಗೆ ಎಲ್ಲೋ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಇದನ್ನ ಕಟ್ಟೋದ್ರಿಂದ ಜನರಿಗೆ ಒಂದು ಒಳ್ಳೆ ಕಾರ್ಯ ಆಗುತ್ತೆ, ಯಾಕಂದ್ರೆ ಅದು ಚಿಕ್ಕ ಅಮೌಂಟ್ ಕಾಣಲ್ಲ, ಯಾವಾಗ ನಿಮ್ಮ ಏನು

ಧನ್ಯವಾದಗಳು ಸರ್. ಧನ್ಯವಾದಗಳು. ಇದುವರೆಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಕುರಿತು ಕಾರ್ಮಿಕ ಅಧಿಕಾರಿ ಡಾಕ್ಟರ್ ದತ್ತಾತ್ರೇಯ ಮತ್ತು ಮೊಹಮ್ಮದ್ ನಜೀಂ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाएं कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳಿ ರಾಯಚೂರು ತಾಲೂಕಿನ ಯರ್ಗೇರಾ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಕುರಿತು ಕೃಷಿ ಅಧಿಕಾರಿ ರುಬಿನಾ ಬೇಗಂ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಯರ್ಗೇರಾ ಭಾಗದಲ್ಲಿ ಯಾವ ರೀತಿ ಒಂದು ಮಳೆ ಬೆಳೆ ಪರಿಸ್ಥಿತಿ ಇದೆ, ಜೊತೆಗೆ ಯರಗೇರದಲ್ಲಿ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರ ಯಾವ ರೀತಿ ಕೆಲಸ ಮಾಡ್ತಿದೆ, ಜೊತೆಗೆ ಏನೆಲ್ಲ ಒಂದು ಇಲಾಖೆಗಳು ಯೋಜನೆಯಿಂದ ಅನುಷ್ಠಾನ ಆಗ್ತಾ ಇದ್ದಾವೆ, ರೈತರ ಬೇಡಿಕೆಗಳು ಏನಿದ್ದಾವೆ, ಯಾವ ರೀತಿ ಒಂದು ಪೂರೈಕೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ ಯರಗೇರಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಶ್ರೀಮತಿ ರುಬಿನಾ ಬೇಗಂ ಅವರು. ರುಬಿನಾ ಬೇಗಂ ಅವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಎಷ್ಟು ಹಳ್ಳಿಗಳು ಬರ್ತವೆ, ಜೊತೆಗೆ ಈ ವರ್ಷ ಇಲ್ಲಿ ಮಳೆ ಮತ್ತು ಜೊತೆಗೆ ಬೆಳೆ ಯಾವುದು ಜಾಸ್ತಿ ಬಿತ್ತನೆ ಆಗಿದೆ, ಬೆಳೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಹೇಳಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಯರಗೇರಾ ಹೋಬಳಿಯು ಒಂದು ಸಮೃದ್ಧವಾಗಿದ್ದ ಹೋಬಳಿಯಾಗಿರುತ್ತದೆ. ಇಲ್ಲಿ ನಿಮಗೆ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ ಮೂರು ಋತುವಿನಲ್ಲೂ ನೀವು ಇಲ್ಲಿ ಈ ಭಾಗದಲ್ಲಿ ನೀವು ಬೆಳೆಗಳನ್ನು ಕಾಣಬಹುದು. ಇಲ್ಲಿ ಪ್ರಮುಖವಾಗಿ ಮುಂಗಾರು ಹಂಗಾಮಿನಲ್ಲಿ ಹತ್ತಿ, ತೊಗರಿ, ಸಜ್ಜೆ ಪ್ರಮುಖವಾದ ಬೆಳೆಗಳಾಗಿರುತ್ತವೆ. ಹಿಂಗಾರು ಹಂಗಾಮಿನಲ್ಲಿ ಕಡಲೆ ಮತ್ತು ಜೋಳ, ಅದೇ ರೀತಿಯಾಗಿ ಬೇಸಿಗೆಯಲ್ಲಿ ಸ್ವಲ್ಪ ಭತ್ತ, ಶೇಂಗಾ ಬೆಳೆಗಳನ್ನು ಯರಗೇರಾ ಹೋಬಳಿಯ ವ್ಯಾಪ್ತಿಯಲ್ಲಿ ನೋಡಬಹುದಾಗಿರುತ್ತದೆ. ಯರಗೇರಾ ಹೋಬಳಿಯು 28 ಹಳ್ಳಿಗಳನ್ನು ಒಳಗೊಂಡ 22,000 ಸಾಗುಳಿ ಕ್ಷೇತ್ರವನ್ನು ಒಳಗೊಂಡ ಹೋಬಳಿಯಾಗಿರುತ್ತದೆ. ಯರಗೇರಾ ಹೋಬಳಿಯ ಪ್ರಾಮುಖ್ಯತೆ ಏನೆಂದರೆ ಇಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಎರಡು ಬೆಳೆಗಳನ್ನು ಸಮೃದ್ಧವಾಗಿ ನೋಡಬಹುದು. ಒಂದು, ಕೃಷಿಯಲ್ಲಿ ಯರಗೇರಾ ಹೋಬಳಿಯು ಸಂಪೂರ್ಣವಾಗಿ ತಿ ಬೆಲ್ಟ್ ಆಗಿರುತ್ತದೆ. ಅದೇ ರೀತಿಯಾಗಿ ತೋಟಗಾರಿಕೆಯಲ್ಲಿ ಅಂದರೆ ಮ್ಯಾಂಗೋ ಇದು ಸ್ಪೆಷಲ್ ಕಲ್ಟಿವೇಬಲ್ ಏರಿಯಾ ಆಗಿರುತ್ತದೆ. ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ಜುಲುಮ್ಗೇರ, ಕೊತ್ತದೊಡ್ಡಿ, ಮಾಸ್ ದೊಡ್ಡಿ, ಜಂಬಲ್ ದಿನ್ನಿ, ಆಮೇಲೆ ಎಲ್ಕೆ ದೊಡ್ಡಿ, ಈ ಗ್ರಾಮಗಳಲ್ಲಿ ಕೆಂಪು ಭೂಮಿ ಇರುವುದರಿಂದ ಇಲ್ಲಿ ನಾವು ತೋಟಗಾರಿಕೆ ಬೆಳೆಯನ್ನು ನೋಡಬಹುದು ಕೃಷಿ ಬೆಳೆ ಜೊತೆಗೆ. ಈ ಸಲ ಹೇಗಾಗಿದೆ ಮಳೆ, ಅದು ಇಲ್ಲಿ ಒಟ್ಟಾರೆ ಬೆಳೆಗಳು ಯಾವುದು ಜಾಸ್ತಿ ಬಿತ್ತನೆ ಆಗಿದೆ ನಿಮ್ಮ ಒಂದು ಕ್ಷೇತ್ರದಲ್ಲಿ? ಈ ವರ್ಷ ಯರಗೇರಾ ಹೋಬಳಿಯಲ್ಲಿ ಮಳೆ ಬಹಳಷ್ಟು ಲೇಟ್ ಆಗಿ ಆಗಿದೆ ಹಾಗೂ ಚೆನ್ನಾಗಿ ಪ್ರಮಾಣದಲ್ಲಿ ಆಗಿದೆ. ಬಹಳ ಚೆನ್ನಾಗಿ ಪ್ರಮಾಣದಲ್ಲಿ ಎಲ್ಲ ಸಂಪೂರ್ಣ ವೈಡ್ ಸ್ಪ್ರೆಡ್ ಅಲ್ಲಿ ಆಗಿದೆ. ಎಲ್ಲ ಹಳ್ಳಿಯಲ್ಲಿ ಸುಮಾರು 30-40 mm ರೇಂಜ್ ಅಲ್ಲಿ ಮಳೆ ಆಗಿರುತ್ತದೆ. ಹಾಗೂ ಈ ವರ್ಷ ಪ್ರಾಮುಖ್ಯ ಬೆಳವೇನೆಂದರೆ ಇಲ್ಲಿ ಕಾಟನ್ ಹತ್ತಿನೇ ಆಗಿರುತ್ತದೆ. ಬರ್ತಾ ಬರ್ತಾ ಹತ್ತಿ ಕಮರ್ಷಿಯಲ್ ಕ್ರಾಪ್ ಇರುವುದರಿಂದ ಹಾಗೂ ಅದಕ್ಕೆ ಹೆಚ್ಚಿನ ಬೆಲೆ ಮಾರುಕಟ್ಟೆಯಲ್ಲಿ ಸಿಗೋದ್ರಿಂದ ರೈತರು ವರ್ಷ ದಿನಗಳು ಚೇಂಜ್ ಆದಂಗ ಎಲ್ಲರೂ ಹತ್ತಿ ಬೆಳೆಗೆ ಹೋಗ್ತಿದ್ದಾರೆ. ರುಬಿನಾ ಬೇಗಂ ಅವರೇ, ತಾವು 28 ಹಳ್ಳಿಗಳು ಬರ್ತಾವ ಅಂತ ಹೇಳಿದ್ರೆ ನಿಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಹೇಗೆ, ರೈತ ಸಂಪರ್ಕ ಕೇಂದ್ರದಲ್ಲಿ ತಾಂತ್ರಿಕ ಸಿಬ್ಬಂದಿ ಎಷ್ಟಿದ್ದಾರೆ, ಯಾಕಂದ್ರೆ ರೈತರಿಗೆ ಮಾಹಿತಿ ಕೊಡಬೇಕಾಗತ್ತೆ ಅಥವಾ ಕೆಲವೊಮ್ಮೆ ಕ್ಷೇತ್ರ ಮಟ್ಟಕ್ಕೂ ಹೋಗಬೇಕಾಗತ್ತೆ, ತಾಂತ್ರಿಕ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಇಲ್ಲಿ? ಸರ್, ನಮ್ಮಲ್ಲಿ ತಾಂತ್ರಿಕ ಸಿಬ್ಬಂದಿಯಲ್ಲಿ ಇಲ್ಲಿ ಕೃಷಿ ಅಧಿಕಾರಿ ಒಬ್ಬರು, ಸಹಾಯಕ ಕೃಷಿ ಅಧಿಕಾರಿ ಒಬ್ಬರು ಇರುತ್ತಾರೆ. ಅದರ ಜೊತೆಗೆ ಆತ್ಮ ಯೋಜನೆಯಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಇರುತ್ತಾರೆ. ಸ್ಟಾಫಿನ ಸ್ವಲ್ಪ ಕೊರತೆ ಇದೆ, ಆದರೆ ನಾವು 3 ಸಿಬ್ಬಂದಿಗಳು ಇಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಎಲ್ಲ ತಾಂತ್ರಿಕತೆಯನ್ನು ರೈತರಿಗೆ ತಲುಪುವಂತೆ ಮಾಡುತ್ತೇವೆ. ಈಗ ನಿಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಮುಂಗಾರು ಹಂಗಾಮಿನಲ್ಲಿ ಏನು ಜಾಸ್ತಿ ಒಂದು ಪರಿಕರಗಳು ವಿತರಣೆ ಜಾಸ್ತಿ ಆಯ್ತು ಇಲ್ಲಿ, ಯಾವುದು ಬೀಜಕ್ಕೆ ಬಂದ್ರೆ ಯಾವುದು ಬೀಜ ಜಾಸ್ತಿ ರೈತರಿಗೆ ವಿತರಣೆ ಆಗಿದೆ ಇಲ್ಲಿ? ಯರಗೇರಾ ಹೋಬಳಿ ಒಂದು ಕಂಪ್ಲೀಟ್ ಒಂದು ಡ್ರೈ ಬೆಲ್ಟ್ ಆಗಿರುವುದರಿಂದ ಇಲ್ಲಿ ಹತ್ತಿ ಬೆಳೆಯೇ ಮುಖ್ಯವಾಗಿರುತ್ತದೆ. ಆದರೆ ಹತ್ತಿ ಜೊತೆಗೆ ಇಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಇಲ್ಲಿ ರೈತರು ಭತ್ತ ಬೀಜಗಳನ್ನು ಪಡೆದುಕೊಳ್ಳಬಹುದು. ತೊಗರಿ ಹಾಗೂ ಸಜ್ಜೆ ಸೂರ್ಯಕಾಂತಿ ಬೀಜಗಳನ್ನು ಪಡೆದುಕೊಳ್ಳುತ್ತಾರೆ. ಇದರಲ್ಲಿ ಭತ್ತದಾಗೂ ಈಗ ಸೋನಾ ಮಸೂರಿ ಅಂದರೆ BPT 5204 ಹಾಗೂ IR 64 ಈ ವೆರೈಟಿ ಪ್ರಾಮುಖ್ಯತವಾಗಿ ಡೈರೆಕ್ಟ್ ಸೋವಿಂಗ್ ಅಂದರೆ ಕೂರಿಗೆ ಭತ್ತದಲ್ಲಿ ಹೆಚ್ಚಿನ ರೈತರು ಪಾಲ್ಗೊಳ್ಳುತ್ತಿದ್ದಾರೆ. ರುಬಿನಾ ಬೇಗಂ ಅವರೇ, ಯರಗೇರ ರೈತ ಸಂಪರ್ಕ ಕೇಂದ್ರದಲ್ಲಿ ಒಟ್ಟು ಭೂಮಿಗೆ ಬಂದರೆ ಇಲ್ಲಿ ಕ್ಷೇತ್ರ ಎಷ್ಟಿದೆ, ಸಾಗುವಳಿ ಕ್ಷೇತ್ರ ನಿಮ್ಮ ಯರಗೇರದ ವ್ಯಾಪ್ತಿ ಎಷ್ಟು ಬರುತ್ತೆ? 22,000 ಹೆಕ್ಟರ್ ಬರುತ್ತೆ ಸರ್. ಹೌದು, ಇದರಲ್ಲಿ 28 ಹಳ್ಳಿಗಳು ಬರ್ತವೆ ಸರ್. ಹೇಗೆ ನೀರಾವರಿ 100ಕ್ಕೆ ಎಷ್ಟು ಭಾಗ, ಎಷ್ಟು ಪ್ರತಿಶತ ನೀರಾವರಿ ಆಗಬಹುದು ಇಲ್ಲಿ? ಏನೋ ನೀರಾವರಿ ಅಂದ್ರೆ ವಿಶೇಷವಾಗಿ ಯಾವ್ದಾದ್ರು ಕೆನಾಲ್ಗಳು ಬರ್ತಾವೆ ಇಲ್ಲಿ? ಇಲ್ಲ ಸರ್, ಇಲ್ಲಿ ಒಂದು ಕೆನಾಲ್ ಬರುತ್ತೆ ಸರ್, ಕೆನಾಲ್ ನಂಬರ್ 90 ಅಂತ ಬರುತ್ತೆ ಸರ್, TVP ಕೆನಾಲ್ ಇದೆ ಸರ್, ಬಟ್ ಅದಕ್ಕೆ ನೀರಿಲ್ಲ ಸರ್. ಅದು ಇಲ್ಲಿ ಒಂದು 70% ಕಂಪ್ಲೀಟ್ ಡ್ರೈ ಬೆಲ್ಟ್ ಆಗಿರುತ್ತೆ ಸರ್, ಇದು ಉಳಿದ 25% ಇದು ನೀರಾವರಿ ಬೆಲ್ಟ್ ಆಗಿರುತ್ತೆ ಸರ್. ಇದು ಹೇಗೆ ಎಲ್ಲ ರೈತರು ಬೋರ್ವೆಲ್ ಮುಖಾಂತರ ಮಾಡ್ತಾ ಇದ್ದಾರೆ ನೀರಾವರಿ? ಬೋರ್ವೆಲ್ ಇದೆ ಸರ್, ಒಂದು 10-20% ಇದೆ ಸರ್, ಇದು ಕಂಪ್ಲೀಟ್ ಮಳೆಯಾಶ್ರಿತಾನೇ ಪ್ರದೇಶವಾಗಿತ್ತು ಸರ್, ಯರಗೇರ ಹೋಬಳಿ. ಈಗ ಇಲ್ಲಿ ನಾ ಹೇಳಿದೆ ಒಂದು ಪ್ರಶ್ನೆ ಏನಂತಂದ್ರೆ, ರೈತರದ ಬೇಡಿಕೆ ಯಾವುದಕ್ಕೆ ಜಾಸ್ತಿ ಅರ್ಜಿಗಳು ಬರ್ತಾ ಇದ್ದಾವೆ ಈ ಭಾಗದಲ್ಲಿ ಅಂತೇಳಿ? ಈ ಭಾಗದಲ್ಲಿ ರೈತರ ಬೇಡಿಕೆ ಎಲ್ಲಾ ಟ್ರ್ಯಾಕ್ಟರ್ ಸಾಮಾನುಗಳಿಗೆ ಇದೆ ಸರ್. ಅದರಲ್ಲಿ ಪ್ರಾಮುಖ್ಯವಾಗಿ ಪವರ್ ವೀಡರ್ಸ್ಗಳಿಗೆ ಬಹಳ ಬೇಡಿಕೆ ಇದೆ ಸರ್. ಪವರ್ ವೀಡರ್ಸ್ ಹಾಗೂ ರೋಟೋವೇಟರ್ಸ್ಗಳಿಗೆ ಬಹಳ ಬೇಡಿಕೆ ಇದೆ ಸರ್. ಯಾಕಂದ್ರೆ ರೋಟೋವೇಟರ್ ಇದನ್ನು ಮಣ್ಣನ್ನ ತಯಾರಿಸುವ ಅಂದ್ರೆ ಮಣ್ಣನ್ನ ಇದು ಮಾಡುವ ಯಂತ್ರವಾಗಿರುತ್ತದೆ ಸರ್. ಅದಕ್ಕಾಗಿ ಮೊದಲು ಪ್ರೈಮರಿ ಆಪರೇಷನ್ ಮಾಡಬೇಕಂದ್ರೆ ರೋಟೋವೇಟರ್ ಬೇಕೇ ಬೇಕಾಗುತ್ತೆ ಸರ್. ಅದಕ್ಕೆ ಬಹಳ ಬೇಡಿಕೆ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಕಳೆ ತೆಗೆಯೋದು ಹೊಲಗಳ ರೈತರ ಬಹಳ ಸಮಸ್ಯೆ ಆಗಿದೆ. ಕರೆಕ್ಟ್ ಟೈಮಲ್ಲಿ ಲೇಬಲ್ ಸಿಗಂಗಿಲ್ಲ ಅಥವಾ ಆ ಥರ ಪ್ರಾಬ್ಲಮ್ ಆಗಿರೋದಕ್ಕೆ ಅದು ಪವರ್ ವೀಡರ್ಸ್ಗೆ ಸಣ್ಣ ರೋಟರಿ ವೀಡರ್ಸ್ಗೆ ಬಹಳ ಬೇಡಿಕೆ ಆಗಿದೆ ಸರ್ ಇತ್ತೀಚೆಗೆ. ಇಲ್ಲಿ ಹೇಗೆ ರೈತರು ಬೇಕಾದಂತವರು ಅರ್ಜಿಗಳನ್ನ ಕೊಟ್ಟು ಅರ್ಜಿಗಳನ್ನ ತಾವು ಹೇಗೆ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅಥವಾ ಹೇಗೆ ಮಾಡ್ತೀರಿ ಅರ್ಜಿಗಳನ್ನ, ಎಷ್ಟು ಪೂರೈಕೆ ಆಗುತ್ತೆ? ಇವತ್ತು ಒಂದು 100 ಜನ ಈ ವರ್ಷ ಕೇಳಿದ್ರಂದ್ರೆ 100 ಜನಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇದೆ ತಮಗೆ, ಅಥವಾ ಎಷ್ಟು ಪ್ರತಿಶತ ಕೊಡ್ಲಿಕ್ಕೆ ಆಗುತ್ತೆ ರೈತರಿಗೆ? ರೈತ ಸಂಪರ್ಕ ಕೇಂದ್ರದಲ್ಲಿ ಸರಿ ಸುಮಾರು 80% ತನಕ ನಾವು ಎಲ್ಲ ರೈತರಿಗೆ ಟ್ರಾಕ್ಟರ್ ಸಾಮಾನುಗಳು ಏನ್ ಹಾಕಿರ್ತಾರೆ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡಕ್ಕೆ ನಾವು 100% ಅನ್ನ ಕೊಡಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೀವಿ ಸರ್ ನಾವು. ಆದ್ರೆ ಅದ್ರಲ್ಲಿ 80% ಬೇಡಿಕೆ ಅಷ್ಟು ಈಡೇ ಇರುತ್ತೆ ಸರ್ ಪ್ರತಿ ವರ್ಷ. ಅದು ಬಜೆಟ್ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅದು SC ST ರೈತರ ಅಥವಾ ಜನರಲ್ ಸಾಮಾನ್ಯ ರೈತರು ಎಲ್ಲರಿಗೆ ಒಂದು 80% ತನಕ ನಾವು ಪೂರೈಕೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಈಗ ಅರ್ಜಿಯನ್ನ ಕೊಟ್ಟಂತ ರೈತರದ್ದು ಹೇಗೆ, ತಾವು ಸೀನಿಯರಿಟಿ ಮೇಲೆ ರೈತರಿಗೆ ಕೊಡ್ತಾ ಇರ್ತೀರಾ, ಹೇಗೆ ಮಾಡ್ತೀರಿ, ಪ್ರೊಸೀಜರ್ ಏನಿದೆ ಸರ್? ಇಲ್ಲಿ ರೈತರ ಅರ್ಜಿಗಳನ್ನು ಸೀನಿಯರಿಟಿ ಆಧಾರದ ಮೇಲೆ ಪ್ರೊಸೆಸ್ ಮಾಡಲಾಗಿರುತ್ತೆ ಸರ್. ಇದರಲ್ಲಿ ಇಲ್ಲಿ ಮೊದಲು ಬಂದ ರೈತರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತದೆ. ಆ ರೈತರು ಏನಾದರೂ ಇಲ್ಲ ನೆಕ್ಸ್ಟ್ ಬಂದಿಲ್ಲ ಅಂತಂದಾಗ ಮತ್ತೆ ಬೇರೆ ರೈತರಿಗೆ ನಾವು ಆದ್ಯತೆಯನ್ನು ಕೊಟ್ಟು ಆದ್ಯತೆ ಮೇರೆ ಕೊಡಲಾಗುತ್ತೆ ಸರ್ ಸಾಮಾನುಗಳನ್ನು. ಈಗ ನೋಡ್ರಿ, ಬೆಳೆ ಬಿತ್ತನೆ ಆಗಿದಾವೆ, ಒಂದ್ ತಿಂಗಳು ಬೆಳೆಗಳದಾವ, ಅಲ್ಲಲ್ಲಿ ನೋಡಬಹುದು ರಸಹೀರ್ತಕ್ಕಂತ ಕೀಟಗಳ ಬಾಧೆ ಜಾಸ್ತಿ ಕಂಡು ಬರ್ತಾ ಇರ್ತದೆ. ಇದಕ್ಕೆ ಸಸ್ಯ ಸಂರಕ್ಷಣಾ ಔಷಧಿಗಳು ಏನೇನು ಸಿಗ್ತಾವ ರೈತ ಸಂಪರ್ಕ ಕೇಂದ್ರದಲ್ಲಿ? ಸರ್, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಪ್ರಮುಖವಾಗಿ ಇಲ್ಲಿ ಸಮೃದ್ಧಿ ಅಂತ ಸಸ್ಯ ಸಂರಕ್ಷಣಾ ಎಣ್ಣೆ ಆಗಿರ್ಬೇಕು ಅಥವಾ ಬೇವಿನೆಣ್ಣೆ, ಇದು ಮೊದಲನೇ ಸ್ಟೇಜ್ ಅಲ್ಲಿ ಬೆಳೆಗಳಿಗೆ ಬಡವು ಯಾವ್ಯಾವ ಎಣ್ಣೆಗಳಾಗಿರುತ್ತವೆ ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಈಗ ಸದ್ಯಕ್ಕೆ ದೊರೆಯುತ್ತವೆ ಸರ್. ಇದರಲ್ಲಿ ಪ್ರಮುಖವಾಗಿ ಸಮೃದ್ಧಿ, ಬೇವಿನೆಣ್ಣೆ, ಕ್ಲೋರೋಪೈರಿಫಾಸ್. ಸಮೃದ್ಧಿ ಅನ್ನೋದು ಏನು? ಪೋಷಕಾಂಶನ ಸಮೃದ್ಧಿ, ಲಘು ಪೋಷಕಾಂಶ ಇರುತ್ತೆ ಸರ್ ಸಮೃದ್ಧಿ ಅನ್ನೋದು. ಇದು ಬೆಳೆ ಚಿಕ್ಕದಿದ್ದಾಗ ಹೊಡೆದ್ರೆ ಅದು ಬೆಳೆಯ ಚೆನ್ನಾಗಿ ಬರುತ್ತೆ ಸರ್. ಅದು ಅದು ಇದು ಈ ಭಾಗದಲ್ಲಿ ಬಹಳ ಪ್ರಿಫರ್ ಮಾಡ್ತಾರೆ ಸರ್ ರೈತರು. ಅದು ಒಂದು ಬಹಳ ಚೆನ್ನಾಗೂ ಇದೆ ಸರ್ ಅದು ಎಣ್ಣೆ. ಕೀಟನಾಶಕಗಳು ಏನೇನಿದೆ ಸರ್? ಸದ್ಯಕ್ಕೆ ಕೀಟನಾಶಕಗಳು ನಮ್ಮ ಅರಸಿಕೆಯಲ್ಲಿ ಕ್ಲೋರೋಪೈರಿಫಾಸ್ ಇದೆ ಸರ್, ಇಮಿಡಾಕ್ಲೋರೋಪೈಡ್ ಇದೆ ಸರ್, ಆಮೇಲೆ ಎಮಾಮಿಕ್ಟಿನ್ ಬೆಂಜೋಯೇಟ್ ಇದೆ. ಆದರೆ ಇವೆಲ್ಲ ಲೇಟ್ ಸ್ಟೇಜ್ ಅಲ್ಲಿ ಒಡೆಯುವ ಕೆಮಿಕಲ್ಸ್ ಆಗಿರುತ್ತೆ ಸರ್. ಬಟ್ ಫಸ್ಟ್ ಸ್ಟೇಜ್ ಅಲ್ಲಿ ಒಡೆಯುವ ಕೆಮಿಕಲ್ಸ್ ಸದ್ಯಕ್ಕೆ ನಮ್ಮ ಅರಸಿಕೆಯಲ್ಲಿ ಇದಾವೆ ಸರ್. ಅದನ್ನ ರೈತರು ತೆಗೆದುಕೊಂಡು ಹೋಗ್ತಾ ಇದಾರೆ ಸರ್. ಈಗ ಏನು ಬೆಳೆಗಳು ಹೇಳಿರ್ತಾವ 90% ಎಲ್ಲ ಹತ್ತಿನ ಬಿತ್ತಿದಾರಂತಕ್ಕಂಥ, ಹತ್ತಿ ಬೆಳೆ ಹೇಗೆ ಅನಿಸುತ್ತೆ ನಿಮಗೆ ಈ ಭಾಗದಲ್ಲಿ? ಭಾಗದಲ್ಲಿ ಹತ್ತಿನೇ ಪ್ರಾಮುಖ್ಯ ಬೆಳೆ ಆಗಿದ್ರಿಂದ ಯಾವಾಗ್ಲೂ ಪ್ರತಿ ವರ್ಷನೇ ಇಲ್ಲಿ ಹತ್ತಿ ಬೆಳೆ ಚೆನ್ನಾಗೇ ಇರುತ್ತೆ ಸರ್. ಕೆಲವೊಮ್ಮೆ ಕ್ಲೈಮೆಟಿಕ್ ರೀಸನ್ ಗಳಿಂದ ಅಥವಾ ಮಳೆ ಕೊರತೆಯಿಂದ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಲಾಸ್ ಆಗುತ್ತೆ. ಅದರ ಪ್ರಕಾರ ಫಸಲ್ ಬಿಮಾ ಇನ್ಶೂರೆನ್ಸ್ ಅದು ಕ್ಲೇಮ್ಸ್ ಆಗ್ತವೆ ಸರ್. ಬಟ್ ಪ್ರತಿ ವರ್ಷನೂ ಇಲ್ಲಿ ನಮ್ಮಲ್ಲಿ ಹತ್ತಿ ಬಹಳ ಚೆನ್ನಾಗಿರುತ್ತೆ ಸರ್. ಹೇಗೆ ನಿಮ್ಮ ರೈತ ಸಂಪರ್ಕ ಕೇಂದ್ರ ವತಿಯಿಂದ ಈ ಸಲ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡ್ರೆ ಈ ಮುಂಗಾರು ಹಂಗಾಮಿಗೆ ರೈತರು? ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕಳೆದ 3 ವರ್ಷಗಳಿಂದ ಬಹಳ ಚೆನ್ನಾಗಿ ರೈತರಿಗೆ ಇದು ಸಪೋರ್ಟ್ ಆಗ್ತಿದೆ ಸರ್. ಅದು ರೈತರು ಬೆಳೆದ ಬೆಳೆಗಳಿಗೆ ಅತಿವೃಷ್ಟಿ ಅನಾವೃಷ್ಟಿ ಸಮಯದಲ್ಲಿ ಬಹಳ ಚೆನ್ನಾಗಿ ಅದು ಸಪೋರ್ಟಿವ್ ಆಗಿರುತ್ತೆ, ಪರಿಹಾರ ಆಗುತ್ತೆ. ಹ್ಞೂ ಸರ್, ಕಳೆದ ವರ್ಷನೇ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಪರಿಹಾರ ಬಂದಿದೆ ಸರ್. ಇದರಲ್ಲಿ ಸರಿಸುಮಾರು 300 ಜನ ಇದರ ಬೆನಿಫಿಟ್ ಅನ್ನು ತೆಗೆದುಕೊಂಡಿರುತ್ತಾರೆ. ಈಗ ಕೆಲವೊಂದಿಷ್ಟು ಮಂದಿದು ತೊಂದರೆ ಆಗಿದೆ, ಇನ್ನು ಬಂದಿಲ್ಲ ಅಂತಕ್ಕಂಥ ಏನೇನೋ ಸಮಸ್ಯೆ ಆಗಿದೆ, ಅವ್ರದ್ದು KYC ಇಲ್ಲ ಮತ್ತೆ ಆಧಾರ್ ಬೇರೆ ಇದೆ, ಬೆಳೆಗಳು ಬೇರೆ ಇದಾವೆ ಅಂತಕ್ಕಂಥದ್ದು, ಅಂತ ತೊಂದರೆಗಳು ನಿಮ್ಮ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ಎಷ್ಟು ಜನ ರೈತರದಾಗಿದೆ? ಆತರ ಬಹಳಷ್ಟು ರೈತರದೇನು ಆಗಿಲ್ಲ ಸರ್, ಒಂದು ಕೆಲವೊಂದು ಒಂದಿಬ್ರು 3 ರೈತರದಾಗಿರುತ್ತೆ ಸರ್. ಅದನ್ನು ಆ ರೈತರಿಗೆ ಕಮ್ಯುನಿಕೇಟ್ ಮಾಡೋದನ್ನ ನಾವು ಸರಿಪಡಿಸಿದ್ವಿ ಸರ್. ಅದನ್ನ NPCI ಸೀಡಿಂಗ್ ಆಧಾರದೇ ಬಹಳ ಸಮಸ್ಯೆ ಇದೆ ಸರ್. ಹೀಗಾಗಿ ಆ ಎಲ್ಲ ರೈತರಿಗೆ ನಾವು ಕಮ್ಯುನಿಕೇಟ್ ಮಾಡಿ ಆಧಾರ್ ಸೀಡಿಂಗ್ ಮಾಡಲು ಹೇಳ್ಕೊಡ್ತೀವಿ. ಹೇಗೆ ಮುಖ್ಯವಾಗಿ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಏನು ಮೂಲಭೂತ ಸೌಕರ್ಯಗಳು ಇನ್ನೂ ಏನು ಬೇಕನ್ನಿಸುತ್ತೆ ನಿಮಗೆ? ಒಳ್ಳೆ ರೀತಿಯಿಂದ ರೈತರಿಗೆ ಸ್ಪಂದನೆ ಮಾಡಬೇಕು ಅಂತಂದರೆ ಏನು ಕೊರತೆ ಇದೆ, ಯಾವ ರೀತಿ ಏನು ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲತೆಗಳು ಬೇಕು ನಿಮಗೆ? ಸರ್, ಈಗ ಸದ್ಯಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇನ್ನೂ ನಾವು ಚೆನ್ನಾಗಿ ಕ್ಷೇತ್ರ ಮಟ್ಟದಲ್ಲಿ ರೈತರಿಗೆ ಕೆಲಸಗಳನ್ನು ಮಾಡಿಕೊಡಬೇಕು ಅಂತಂತಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಸ್ಟಾಫ್ ಕೊರತೆ ಇದೆ ಸರ್. ಇನ್ನೊಬ್ಬರು ಸಹಾಯಕ ಕೃಷಿ ಅಧಿಕಾರಿ ನಮ್ಮಲ್ಲಿದ್ರೆ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಮಗೆ ಇನ್ನೊಂದೇನಂತಂದರೆ ಹಳ್ಳಿಗಳಿಗೆ ಹಾಗೂ ರೈತರ ಹೊಲಗಳಿಗೆ ಹೋಗಲು ಬರಲು ಸ್ವಲ್ಪ ವಾಹನಗಳ ಸೌಲಭ್ಯ ಇದ್ರೆ ಚೆನ್ನಾಗಿರುತ್ತೆ ಸರ್. ಅದರ ಜೊತೆಗೆ ಇನ್ ಟೈಮ್ ನಾವು ಎಲ್ಲ ರೈತರಿಗೆ ಇದನ್ನು ಮಾಡಿಕೊಡ್ತಾ ಇದೀವಿ ಸರ್. ಅವರಿಗೆ ಈಗ ಭೂಚೇತನ ಅಂತ ಹೇಳಿತ್ತು ಮೊದಲೆಲ್ಲ, ಭೂಚೇತನ ಕಾರ್ಯಕ್ರಮ ಅದೆಲ್ಲ ನಡುವೆ ಎಲ್ಲ ಲಘು ಪೋಷಕಾಂಶಗಳು ಕೊಡ್ತಾ ಇದ್ರು. ಆಮೇಲೆ ಈಗ ಪ್ರಯೋಗಾಲಯ ಅಂದ್ರೆ ಮಣ್ಣು ಪ್ರಯೋಗ ಮಾಡತಕ್ಕಂಥ ವ್ಯಾನ್ಗಳನ್ನ ಕೃಷಿ ಚೇತನ ಅಂತೀರಿ ಏನಂತೀರಿ ಆ ಯೋಜನೆಯಲ್ಲೆಲ್ಲ ಕೆಲವೊಂದು ರೈತ ಸಂಪರ್ಕ ಕೇಂದ್ರ ಕೊಟ್ಟಿದ್ದಾರೆ, ಅದು ಆ ರೀತಿ ಇಲ್ಲಿ ಎರಗಿರಕ್ಕಿದೆಯಾ ಸರ್? ಇಲ್ಲಿ ನಮ್ಮಲ್ಲಿ ಮಣ್ಣು ಆರೋಗ್ಯದ ವ್ಯಾನ್ ಒಂದು ತಾಲೂಕು ಮಟ್ಟದಲ್ಲಿ ಒಂದಿದೆ ಸರ್. ಪ್ರತಿ ವಾರ ಒಂದೊಂದು ಆರಿಸಿಕೆಯಲ್ಲಿ ಬರುತ್ತೆ ಸರ್, ಬಂದು ಆ ರೈತರಿಗೆ ಮಾಹಿತಿ ನೀಡಿ ಆ ರೈತರದ್ದು ಏನಿದೆ ಮಣ್ಣುಗಳ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಿ ಅದ್ರ ಸಂಗ್ರಹಿಸ್ಕೊಂಡು ಹೋಗ್ತಾರೆ ಸರ್ ಅದನ್ನ. ಅದ್ರ ಜೊತೆಗೆ ಭೂಚೇತನ ಸ್ಕೀಮು ಮೊದಲು ಇತ್ತು ಸರ್, ಅದು ಬಹಳ ಚೆನ್ನಾಗಿತ್ತು ಸ್ಕೀಮ್. ಅದರಲ್ಲಿ ಮುಖ್ಯವಾಗಿ ಜಿಂಕ್, ಜಿಪ್ಸಮ್ ಮತ್ತು ಬೋರಾಕ್ಸ್, ಇವು ಮೂರು ಲಘು ಪೋಷಕಾಂಶಗಳನ್ನು ರೈತರಿಗೆ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಸಬ್ಸಿಡಿಯಲ್ಲಿ ಕೊಡಲಾಗ್ತಿತ್ತು ಸರ್. ಅದು ಮತ್ತೊಮ್ಮೆ ಬಂದ್ರೆ ಚೆನ್ನಾಗಿರುತ್ತೆ ಸರ್, ಅದರಿಂದ ಬಹಳ ರೈತರ ಭೂಮಿಯ ಫಲವತ್ತತೆ ನಾವು ಇನ್ನೂ ಜಾಸ್ತಿ ಮಾಡಬಹುದು ಸರ್. ಈಗ ನಿಮ್ಮ ಭಾಗದಲ್ಲಿ ರೈತರು ಮಣ್ಣು ಪರೀಕ್ಷೆ ಬಗ್ಗೆ ಏನಾದರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಂತಂದ್ರೆ ರೈತ ಬಂದ್ರೆ ನೀವು ಏನ್ ಮಾಡ್ತೀರಿ ಅವರಿಗೆ? ಸರ್, ನಮ್ಮ ಭಾಗದಲ್ಲಿ ಮಣ್ಣು ಪರೀಕ್ಷೆಗೋಸ್ಕರ ರೈತರು ಬಹಳ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಕೆಲವೊಂದು ರೈತರು ಈಗಾಗಲೇ ಇಲ್ಲಿ 100% ಅಷ್ಟು ಮಣ್ಣು ಪರೀಕ್ಷೆ ಮುಗಿದು ಹೋಗಿದೆ ಆಗಿದೆ ಸರ್. ಇಲ್ಲಿ 100 ಸಾಯಿಲ್ ಹೆಲ್ತ್ ಮಿಷನ್ ಅಂತ ಸ್ಕೀಮ್ ಅಲ್ಲಿ 100% ಆಗಿದೆ ಸರ್. ಅದು ಈಗ ಕೆಲವೊಮ್ಮೆ ರೈತರು ತಾವಾಗಿ ಬಂದಾಗ ನಾವು ಅದನ್ನ ಮಾದರಿಯನ್ನು ಸಂಗ್ರಹಿಸಿಕೊಂಡು ನಾವು ನಮ್ಮ ಆಫೀಸಲ್ಲಿ ಸಬ್ಮಿಟ್ ಮಾಡಿ ಅದರ ರಿಸಲ್ಟ್ ನಾವು ಪಡೆಯಕ್ಕೆ ಪ್ರಯತ್ನ ಮಾಡಿ ರೈತರಿಗೆ ಕಲಿಸ್ಕೊಡ್ತೀವಿ ಸರ್ ಅದನ್ನ. ಮತ್ತೆ ಇನ್ನು ಮುಂಗಾರು ಆದ್ಕೂ ಹಿಂಗಾರು ಹಂಗಾಮ ಪ್ರಾರಂಭ ಆಗುತ್ತೆ, ಹಿಂಗಾರು ಹಂಗಾಮದಲ್ಲಿ ಮುಖ್ಯ ಬೆಳೆಗಳು ಏನ್ ಬರ್ತಾವೆ ಇಲ್ಲಿ ಹಿಂಗಾರು ಹಂಗಾಮದಲ್ಲಿ ಈ ಭಾಗದಲ್ಲಿ? ಸರ್, ಈ ಭಾಗದಲ್ಲಿ ಹಿಂಗಾರಲ್ಲಿ ಮುಖ್ಯ ಬೆಳೆಗಳಾಗಿದ್ದು ಕಡಲೆ ಮತ್ತೆ ಜೋಳ ಸರ್. ಈಗ ಬರ್ತಾ ಬರ್ತಾ ಕಡಲೆನೂ ಕಡಿಮೆ ಆಗ್ತಾ ಇದೆ ಸರ್, ಜೋಳನೇ ಬಹಳ ಮುಖ್ಯ ಆಗಿದೆ ಸರ್ ಈಗ ಪ್ರೆಸೆಂಟ್ ಇಲ್ಲಿ ನಮ್ಮ ಭಾಗದಲ್ಲಿ. ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಏನು ಬೇಕು ಅಂತ ಬರ್ತಾ ಇದ್ದಾರೆ ಅಥವಾ ಏನು ಸಮಸ್ಯೆಗಳನ್ನು ಹೊತ್ಕೊಂಡು ಬರ್ತಿರ್ತಾರೆ ರೈತರು? ಮುಖ್ಯವಾಗಿ ರೈತರಿಗೆ ಜಾಸ್ತಿ ಬೇಡಿಕೆ ಅಥವಾ ಸಮಸ್ಯೆ ಇರೋದೇನಂತಂತಂದ್ರೆ ಟ್ರ್ಯಾಕ್ಟರ್ ಸಾಮಾನುಗಳು ಬೇಡಿಕೆ ಜಾಸ್ತಿ ಇದ್ದಿದ್ದು ಹಾಗೂ ಸ್ಪ್ರಿಂಕ್ಲರ್ಸ್ಗಳು ಇದನ್ನೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರೈತರು ಕೇಳ್ತಾರೆ ಸರ್. ಇಲ್ಲಿ ಅದನ್ನು ನಾವು ಬಜೆಟ್ ಅನುಸಾರ ಮಾಡಿಕೊಡ್ತೀವಿ ಸರ್. ವರ್ಷ ತಾವು ಹೆಚ್ಚಿನ ಬೇಡಿಕೆಯನ್ನು ಸಲ್ಲಿಸ್ತಾ ಇರ್ತೀರಿ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಹೆಚ್ಚಿನ ಪ್ರಮಾಣದಲ್ಲಿ? ಎಷ್ಟು ಡಿಮಾಂಡ್ ಇದೆ ಅದರ ಪ್ರಕಾರ ಒಂದು 10% ಜಾಸ್ತಿನೇ ಕೊಡ್ತೀವಿ ಸರ್. ಅದಕ್ಕಾಗಿ ಆಲ್ಮೋಸ್ಟ್ 100% ಎಲ್ಲ ರೈತರಿಗೆ ನಾವು ಅದನ್ನ ಸವಲತ್ತನ್ನು ಕೊಡಕ ಪ್ರಯತ್ನ ಮಾಡ್ತೀವಿ ಸರ್. ಮತ್ತೇನು ಹೇಳಕ್ಕೆ ಇಷ್ಟ ಪಡ್ತೀರಿ ರೈತರಿಗೆ ಈ ಒಂದು ಸಂದರ್ಭದಲ್ಲಿ? ರೈತರಿಗೆ ಏನು ಕಿವಿ ಮಾತನ್ನ ಹೇಳ್ತೀರಿ ರೈತರಿಗೆ, ಯಾವ ರೀತಿ ಒಂದು ಎಚ್ಚರಿಕೆಯನ್ನು ತಗೋಬೇಕು, ಹೇಗೆ ಬೆಳೆಗಳ ಬಗ್ಗೆ ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು? ರೈತರಿಗೆ ಪ್ರಮುಖವಾಗಿ ಹೇಳೋದೇನಂತಂದ್ರೆ ಇಲ್ಲಿ ತಮ್ಮ ಹೊಲಗಳು ಹಾಗೂ ಫಸಲ್ ಜೊತೆಗೆ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಪ್ರತಿ ವರ್ಷ ನೀವು ಬರೀ ಬೆಳೆ ಬಗ್ಗೆ ಅಂತ ಅಷ್ಟೇ ಅಲ್ಲ, ನಿಮ್ಮ ಭೂಮಿ ಬಗ್ಗೆನೂ ಜಾಸ್ತಿ ಕಾಳಜಿನ ವಹಿಸಬೇಕು. ಯಾಕಂದ್ರೆ ನಿಮ್ಮ ಭೂಮಿ ಮಣ್ಣು ಎಷ್ಟು ಫಲವತ್ತತ್ತಾಗಿರುತ್ತೆ ಅಷ್ಟೇ ಸಮೃದ್ಧವಾಗಿ ನಿಮ್ಮ ಬೆಳೆ ಬರುತ್ತದೆ. ಆ ಬೆಳೆ ಜೊತೆಗೆ ಬೆಳೆ ಹಾಕದಷ್ಟೇ ಅಂತಲ್ಲ, ಅದರ ಜೊತೆಗೆ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಅದನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಅನ್ನು ಇಟ್ಟುಕೊಂಡು ತಮ್ಮ ಬೆಳೆಗಳಿಗೆ ಬೆಳೆದು ಅದನ್ನ ಆದಾಯವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ನಾನು ರೈತರ ಹತ್ರ ಹೇಳ್ಕೊಂತೀನಿ ಸರ್. ಒಳ್ಳೇದು ರುಬಿನಾ ಬೇಗಂ ಅವರೇ, ಇದುವರೆಗೆ ನಿಮ್ಮ ರೈತ ಸಂಪರ್ಕ ಕೇಂದ್ರ ಈ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಬಗ್ಗೆ ವಿಚಾರವನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಯರಗೇರ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಕುರಿತು ಕೃಷಿ ಅಧಿಕಾರಿ ರುಬಿನಾ ಬೇಗಂ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತಿ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 5/8/2022 ಅಂತಂದರೆ ಶುಕ್ರವಾರ 29 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 32, ಕನಿಷ್ಠ 23°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 80, ಕನಿಷ್ಠ 50% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ